ಮತ್ತೆ ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅದೆಲ್ಲ ಉದ್ದಿಮೆ ಪ್ರಾರಂಭ ಆದ್ಮೇಲೆ ಆಗುತ್ತೆ ಅದು? ಅದು ಕಂಪಲ್ಸರಿ ಇರಲ್ಲ ಸರ್, ಅದು ಸ್ಲ್ಯಾಬ್ ಇದೆ ನೀವು ಅದರ್ವೈಸ್. ನಿಮಗೆ ಕಂಪಲ್ಸರಿ ಇರೋದು ಬಂದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಮತ್ತೆ ಉದ್ಯಮ ರಿಜಿಸ್ಟ್ರೇಷನ್. ಜಿ ಎಸ್ ಟಿ ಮಾತ್ರ ಅವ್ರದ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನೋಡ್ಕೊಂಡು ಆಸ್ ಆನ್ ವೆನ್ ಇರುತ್ತೆ ಸರ್. ಇದು ಇದರಲ್ಲಿ ಪಿ ಎಂ ಎಫ್ ಎಂ ಅಲ್ಲಿ ಕಂಪಲ್ಸರಿ ಇಲ್ಲ ಸರ್. ಮತ್ತೆ ಈ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ತಾವು ಸಹಾಯ ಮಾಡ್ತೀರಾ? ಹೌದು ಹೌದು ಸರ್. ಅದೇ ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಆ್ಯಕ್ಚುಲಿ ವಿಸಿಟ್ ಮಾಡ್ತೀವಿ ಅವರ ಸೈಟಿಗೆ. ವಿಸಿಟ್ ಮಾಡಿ ನೋಡಿ ಅದು ಫೀಸಿಬಿಲಿಟಿ ಇದೆಯಾ, ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಈಗ ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸ್ ಮಾಡಬೇಕು, ಅದಕ್ಕೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ಬ್ಯಾಂಕಲ್ಲಿ ಹೋಗಿ ಏನೇನು ದಾಖಲಾತಿಗಳು ಕೊಡಬೇಕು. ಬ್ಯಾಂಕಲ್ಲಿಯೇ ಸಪ್ರೇಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅಲ್ಲಿ ಏನೇನು ಕೊಡಬೇಕು ಅಂತ ಹೇಳೋದನ್ನೆಲ್ಲ ನಾವು ಅವರಿಗೆ ಗೈಡ್ ಮಾಡಿ ಕೊಡ್ತೀವಿ ಸರ್. ಸಾಧಾರಣವಾಗಿ ತಾವು ನೋಡಿದಾಗ ಯಾವ್ಯಾವ ಚಟುವಟಿಕೆಗಳು ನಡೀತಾ ಇದಾವೆ ಈಗ ಸರ್? ಇಲ್ಲಿ ಮೇಜರ್ ಆಗಿ ಕೊಡಗಿಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಇತ್ತು ಸರ್ ಇದರಲ್ಲಿ, ಓಡಿಒಪಿ. ಸೊ ಕಾಫಿ ಇತ್ತು, ಕಾಫಿ ಮೇಜರ್ ಆಗಿದೆ ಸರ್. ಮತ್ತೆ ಮಸಾಲೆ ಪೌಡರ್ಗಳಿದೆ, ಆಮೇಲೆ ರೆಡಿ ಟು ಈಟ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ, ರೆಡಿ ಟು ಈಟ್ ಚಪಾತಿ ಪೂರಿ ಮಾಡ್ತಾ ಇದ್ದಾರೆ, ಮಶ್ರೂಮ್ ಇದು ಮಾಡ್ತಾ ಇದ್ದಾರೆ, ಆಮೇಲೆ ಜ್ಯೂಸಸ್ ಮಾಡ್ತಾ ಇದ್ದಾರೆ, ಫ್ಯಾಷನ್ ಫ್ರೂಟ್ ಜ್ಯೂಸಸ್ ಆಗ್ಬೋದು, ಹಣ್ಣಿನ ರಸಗಳು ಮಾಡ್ತಾ ಇದ್ದಾರೆ, ಆಮೇಲೆ ಏಲಕ್ಕಿ, ಏಲಕ್ಕಿನ ಬ್ರ್ಯಾಂಡಿಂಗ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ, ಗಾಂಧರಿ ಮೆಣಸಿನ ಬ್ರ್ಯಾಂಡಿಂಗ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ, ಬೇಕ್ರಿ ಮಾಡ್ತಾ ಇದ್ದಾರೆ, ಬೇಕ್ರಿ ಕವರ್ ಆಗುತ್ತೆ, ಮೀಟ್ ಪ್ರಾಡಕ್ಟ್ಸ್ ಫಿಶ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ, ಆಮೇಲೆ ಪೋರ್ಕ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಚಿಕನಿಗೂ ಅವಕಾಶ ಇದೆ, ಚಿಕನ್ನ ನೀವು ಡ್ರಮ್ ಸ್ಟಿಕ್ಸು ಅಥವಾ ಅದ್ರದ್ದು ಬೇರೆ ಬೇರೆ ಪಾರ್ಟ್ಸ್ನ ಇದು ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾಡ್ತೀರಂದ್ರೆ ಅದ್ರದ್ದು ಕವರೇಜು ಇದೆ. ಆಮೇಲೆ ನಿಮಗೆ ಉಪ್ಪಿನಕಾಯಿಗಳು, ಹಪ್ಪಳ ಸಂಡಿಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರೊಬ್ರು ಹಪ್ಪಳ ಸಂಡಿಗೆನ ಮಾಡ್ತಾ ಇದ್ದಾರೆ. ಮತ್ತು ಹಲಸಿನಕಾಯಿದು ಉಪ್ಪಿನಕಾಯಿ ಆಗ್ಬೋದು ಅಥವಾ ಹಲಸಿನಕಾಯಿದು ಬೇರೆ ಬೇರೆ ಥರದ್ದು ಪದಾರ್ಥಗಳಾಗ್ಬೋದು ಮಾಡ್ತಾ ಇದ್ದಾರೆ. ಮತ್ತು ಡಿಹೈಡ್ರೇಷನ್, ಒಣಗಿಸೋದು, ಬನಾನಾ ಪೌಡರ್, ಬೇಬಿ ಫುಡ್ಸ್ ಮಾಡ್ತಾ ಇದ್ದಾರೆ, ಬಾಳೆಪುಡಿ, ಬಾಳೆಪುಡಿ ಬಾಳೆಪುಡಿ ಆಗ್ಬೋದು, ಇಲ್ಲ ಹಾಗಲಕಾಯಿನ ಡ್ರೈ ಮಾಡಿ, ಪೌಡರ್ ಮಾಡಲ್ಲ ಡ್ರೈ ಮಾಡಿ ಅದನ್ನ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಮೊರಿಂಗ, ನಮ್ಮ ನುಗ್ಗೆಸೊಪ್ಪು, ನುಗ್ಗೆಸೊಪ್ಪು ತುಂಬಾ, ನುಗ್ಗೆಸೊಪ್ಪಿನ ಪುಡಿನ ಪುಡಿ ಸರ್, ಅದರ ನುಗ್ಗೆಸೊಪ್ಪದ ಪುಡಿ, ಆ ಪ್ರಾಡಕ್ಟ್ಸ್ ತುಂಬ ಹೋಗ್ತಾ ಇದೆ. ಅದಕ್ಕೂ ಬೆಲೆ ಇದೆ? ಬೆಲೆ ಇದೆ. ಅದು ಅದನ್ನು ಕೂಡ ಮಾಡ್ಬೋದು, ಮಾಡ್ಬೋದು. ಅಂದರೆ ಡಿಹೈಡ್ರೇಷನ್, ಈಗ ಬೇಕ್ರಿ ಪ್ರಾಡಕ್ಟ್ಸ್ ಅಲ್ಲೆಲ್ಲ ತುಂಬ ಡಿಮ್ಯಾಂಡ್ ಇರುವಂಥ ಪ್ರಾಡಕ್ಟ್ಸ್ ಅಂದರೆ ಬೀಟ್ರೂಟ್ ಪೌಡರ್ನ ಕೇಳ್ತಾ ಇದ್ದಾರೆ ಸರ್. ಕಲರಿಗೆ ಅದು ಬೀಟ್ರೂಟ್ ಪೌಡರ್ ಆಗ್ಬೋದು, ಎ ಬಿ ಸಿ ಪೌಡರ್ ಅಂತ ಹೇಳ್ತಾರೆ, ಹೆಲ್ತ್ ಡ್ರಿಂಕ್ ಅಂತೇಳಿ, ಆ್ಯಪಲ್ಲು, ಬೀಟ್ರೂಟ್, ಕ್ಯಾರೆಟ್, ಆ ಎ ಬಿ ಸಿ ಪೌಡರ್ಸ್ ಆಗ್ಬೋದು, ಇಲ್ಲ ನಮ್ಮ ಕರಿಬೇವು ಸೊಪ್ಪುದು ಪೌಡರ್ಸ್ ಆಗ್ಬೋದು, ಇದನ್ನೆಲ್ಲ ಮಾಡ್ಬೋದು ಸರ್. ಅಂದರೆ ಇದರಲ್ಲಿ ವೈಯಕ್ತಿಕ ಉದ್ದಿಮೆದಾರರು ಅಲ್ಲದಲೇ ಗುಂಪಿನಲ್ಲೂ ಕೂಡ ಪಾಲ್ಗೊಳ್ಬೋದಾ? ಹೌದು ಸರ್, ಗುಂಪಿನಲ್ಲೂ ಇದೆ. ಯಾರಿಗೆಲ್ಲ ಅಂತ ಹೇಳಿದ್ರೆ ಸ್ವಸಹಾಯ ಸಂಘಗಳಾಗ್ಬೋದು, ಎಫ್ ಬಿ ಓಸ್ ಆಗ್ಬೋದು, ರೈತ ಸಂಘಗಳಾಗಿರ್ಬೋದು, ಕಾರ್ಪೊರೇಟಿವ್ ಸೊಸೈಟೀಸ್ ಆಗ್ಬೋದು. ಇವರಿಗೆಲ್ಲ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗು, ಪ್ಲಸ್ ನಿಮಗೆ ಸಾಮಾನ್ಯ ಮೂಲ ಸೌಕರ್ಯ, ಅದರಲ್ಲಿ ನಿಮಗೆ ಅಂದರೆ ಸಾಮಾನ್ಯ ಮೂಲದ ಫ್ಲೋರ್ ಮಿಲ್ಸ್, ಫ್ಲೋರ್ ಮಿಲ್ಸ್ ಹಾಕಿ ಬೇರೆಯವ್ರು ಬಂದು ಅಲ್ಲಿ ನಿಮಗೆ ಪ್ಯಾಕಿಂಗ್ ಗ್ರೇಡಿಂಗ್ ಮಾಡ್ಬೋದು. ಅದು ಯಾರಂದ್ರೆ ನೀವು ಸಂಘಗಳಿಗೆ ಅಥವಾ ಗುಂಪಿನಲ್ಲ ಮಾತ್ರ ಅದು ಎಲಿಜಿಬಲ್ ಇರುತ್ತೆ ಸರ್. ಅದಕ್ಕೆ ಈ ಸಾಮಾನ್ಯ ಮೂಲಸೌಕರ್ಯ ಒಂದು ವ್ಯವಸ್ಥೆಯನ್ನು ಗುಂಪಿ ಮಾತ್ರ ಮಾಡಿಕೊಡ್ಲಾಗ. ಹೌದು ಹೌದು, ವ್ಯಕ್ತಿಗಳಿಗೆ ಆಗಲ್ಲ, ಆಗಲ್ಲ. ಬ್ರ್ಯಾಂಡಿಂಗು ಅದು ಕೂಡ ಅವ್ರಿಗೆ, ಬ್ರ್ಯಾಂಡಿಂಗು ಮತ್ತು ಮಾರ್ಕೆಟಿಂಗು ಬಂದು ನಿಮಗೆ ಗುಂಪುಗಳಿಗೆ ಇರುತ್ತೆ, ಅದು ಗುಂಪುಗಳ ಇದರಲ್ಲೇ ಮಾಡಬೇಕಾಗುತ್ತೆ ನೀವು. ಇದು ಮುಖ್ಯವಾಗಿ ಇದರಲ್ಲಿ ಎಷ್ಟೆಷ್ಟು ಅವರು ಬಂಡವಾಳವನ್ನು ತೊಡಗಿಸ್ಬೇಕಾಗತ್ತೆ? ಸೊ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಒಂದು ಅಪ್ಲಿಕೆಂಟ್ 10 ಲಕ್ಷದ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಮಿನಿಮಮ್ 10% ನಿಮ್ಮ ಕಾಂಟ್ರಿಬ್ಯೂಷನ್, ಮಿನಿಮಮ್ 1 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ ನೀವು ಹಾಕ್ಲೇಬೇಕು ನೀವು ಟೋಟಲ್ ಪ್ರಾಜೆಕ್ಟ್ 1 ಲಕ್ಷ ರೂಪಾಯಿ. ಅದ್ರಲ್ಲಿ 9 ಲಕ್ಷ ಬ್ಯಾಂಕ್ ಸಾಲ ಆಗುತ್ತೆ. ನೀವೇನು ಮಿಷಿನರಿ ಕೊಟೇಶನ್ಸ್ ಕೊಟ್ಟಿರ್ತೀರಾ ಅದಕ್ಕೆ ಬ್ಯಾಂಕ್ ಸಾಲ ರೂಪದಲ್ಲಿ ಮಿಷಿನರಿ ಕೊಟೇಶನ್ಸ್ ಯಾರು ಕೊಟ್ಟಿರ್ತೀರಾ ಅವರಿಗೆ ಪೇಮೆಂಟ್ ಮಾಡ್ತಾರೆ. ಸೊ ನೀವು 10 ಲಕ್ಷದಲ್ಲಿ ನೀವು 1 ಲಕ್ಷ ನೀವು ಜವಾಬ್ದಾರಿ ತಗೊಳ್ಬೇಕು, 9 ಲಕ್ಷನ ಬ್ಯಾಂಕ್ ಅವರು ಸಾಲ ಮಾಡಿ ಕೊಡಲಾಗ್ತದೆ. ಆಮೇಲೆ ನಿಮಗೆ ಈ 50%, 35% ಸೆಂಟ್ರಲ್ ಗೌರ್ಮೆಂಟ್ನದಾಗ್ಬೋದು, 15% ರಾಜ್ಯ ಸರ್ಕಾರದ್ದಾಗ್ಬೋದು, ನಿಮ್ಮ ಲೋನ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅದು ಅಂದ್ರೆ ಅಲ್ಲಿಗೆ ಎಷ್ಟು 10 ಲಕ್ಷ ಅಂತ ತಾವು ಹೇಳಿದ್ರಿ, ಅದರಲ್ಲಿ 5 ಲಕ್ಷ ರೂಪಾಯಿ ವರೆಗೂ ನಿಮಗೆ ಸಬ್ಸಿಡಿ ಬರುತ್ತೆ, ಸಹಾಯಧನ ಬರುತ್ತೆ. ಅದು ಅದು ಬ್ಯಾಂಕಿಗೆ ಹೋಗುತ್ತೆ, ಬ್ಯಾಂಕಿಗೆ ಹೋಗುತ್ತೆ. ಅಂದ್ರೆ ಲೋನ್ ಅಕೌಂಟ್ 9 ಲಕ್ಷ ಕ್ರಿಯೇಟ್ ಮಾಡಿರ್ತಾರಲ್ಲ, ಆ 9 ಲಕ್ಷಕ್ಕೆ ಗೌರ್ಮೆಂಟ್ ನಿಮ್ಮ ಪರವಾಗಿ ಪೇ ಮಾಡ್ತಾ ಇದಾರೆ. ಸೊ ನೀವು 4 ಲಕ್ಷಕ್ಕೆ ಲೋನ್ ಕಟ್ಟಬೇಕಾಗುತ್ತೆ. ನಮ್ಮ ಹಸಲು ಪ್ಲಸ್ ಬಡ್ಡಿ ಮಾತ್ರ 9 ಲಕ್ಷಕ್ಕೆ ಕಟ್ತಾ ಇರಬೇಕಾಗತ್ತೆ ಸಬ್ಸಿಡಿ ಬರುವವರೆಗೆ. ಸಬ್ಸಿಡಿ ಬಂದ್ಮೇಲೆ 5 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ, ಇನ್ನು 4 ಲಕ್ಷದ ಮಾತ್ರ ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. 3 ವರ್ಷ ಕಂಪಲ್ಸರಿ ಲೋನ್ ಅಕೌಂಟ್ ಓಪನ್ ಅಲ್ಲೇ ಇರಬೇಕು. 3 ವರ್ಷ ಆದ್ಮೇಲೆ ನಿಮಗೆ ಮಿರರ್ ಅಕೌಂಟ್ ಇಂದ ಏನಿದೆ ಅದು ಸಬ್ಸಿಡಿ ಕ್ರೆಡಿಟ್ ಆಗುತ್ತೆ ಅಕೌಂಟ್ಗೆ.

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಐತಿಹಾಸಿಕ ಹಿನ್ನೆಲೆ ಇರುವ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ದೊಡ್ಡಮಳತೆ ಗ್ರಾಮದ ಪುಣ್ಯಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಇಂದು ಶಾಸಕರಾದ ಡಾಕ್ಟರ್ ಮಂತರಗೌಡನವು ಗೌರಿ ಹಬ್ಬದ ಬಗೆಯಲ್ಲಿ ಬಾಗಿನ ಅರ್ಪಣೆ ಮಾಡಿದು. ಮತ್ತೆ ಮಾತಾಡಿದ ಶಾಸಕರು, ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸಿಕೆ ಪ್ರತಿ ವರ್ಷ ಸಹ ಸುತ್ತಮುತ್ತದ ಹೆಚ್ಚು ಭಕ್ತಾದಿಗ ಬರ್ತಿರ್ದು ವಿಶೇಷ ಅಂತ ಹೇಳಿದು. ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರುಗಳ ಸಂಘ ಇವರ ಕೂಡುಕೂಟಲ್ಲಿ ಪ್ರತಿಭಾ ಪುರಸ್ಕಾರ 2025-26 ಸಾಲಿನ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಜಂಬರ ಇದೇ ತಿಂಗಳ 29 ಮಡಿಕೇರಿನ ಸರಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆಯಕ್ಕಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂಗೆ ಸಚಿವರು, ಸಂಸದರು, ಜಿಲ್ಲಾ ಮಟ್ಟದ ಅಧಿಕಾರಿಗ, ವಿದ್ಯಾ ಇಲಾಖೆನ ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವುಟು. ಅಮೃತ್ ನಗರೋತ್ಥಾನ ಕಾರ್ಯಕ್ರಮದ ಹಂತ 4 ಅಡಿಲಿ ವೈಯಕ್ತಿಕ ಫಲಾನುಭವಿಗಳಿಗೆ ಸಹಾಯ ಹಣ ಕೊಡುವ ಕಾರ್ಯಕ್ರಮ ಇಂದು ವಿರಾಜಪೇಟೆಯಲ್ಲಿ ನಡೆದು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣನವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಯ್ಕೆ ಆದ ಫಲಾನುಭವಿಗಳಿಗೆ ಸಹಾಯ ಹಣ ಹಂಚಿ ಮಾತಾಡ್ತಾ, ಸರ್ಕಾರ ಸಮಾಜದಲ್ಲಿ ಅಗತ್ಯ ಇರೋಕೆ ಅನುಕೂಲ ಆಗಲೀತ ಸುಮಾರು ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು, ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಸಹಾಯ ಮಾಡುವುದರಿಂದ ಸಮಾಜ ಉತ್ತಮ ತರಲ್ಲಿ ನಡೆಯಕ್ಕೆ ಸಹಾಯ ಆದೆ ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಸೇರಿದಂತೆ ಗಣ್ಯರು ಹಾಜರಿದ್ದು. ನಾಳೆಯಿಂದ ಜಿಲ್ಲೆನ ಬೇರೆ ಬೇರೆ ಕಡೆಗಳಲ್ಲಿ ಗೌರಿ ಗಣೇಶ ಮೂರ್ತಿಗಳನ್ನ ನೀರಿಗೆ ಬಿಡುವ ಕಾರ್ಯಕ್ರಮ ನಡೆಯಕಾಕನ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಿಕಾಗಿ ನಾಳೆ ಹೊತ್ತಾರೆ 6 ನಡು ಇರಲು 12 ಮುಟ್ಟ ಹಾಕತ್ತೂರು ಸುತ್ತ 5 ವ್ಯಾಪ್ತಿಲಿ, ಮತ್ತೆ ಬೆಟಗೇರಿ ಗ್ರಾಮ ಪಂಚಾಯಿತಿನ 2 ವ್ಯಾಪ್ತಿಲಿ, ಇದೇ ತಿಂಗಳ 31 ನಾಪೋಕ್ಲು ಸುತ್ತಮುತ್ತ 15 ವ್ಯಾಪ್ತಿಲಿ, ಸೆಪ್ಟೆಂಬರ್ 2 ಮೂರ್ನಾಡು ಸುತ್ತಮುತ್ತ 8 ವ್ಯಾಪ್ತಿಲಿ, ಸೆಪ್ಟೆಂಬರ್ 4 ಚೆಟ್ಟಳ್ಳಿ ಸುತ್ತಮುತ್ತ 2 ವ್ಯಾಪ್ತಿಲಿ, ಹಾಗೆ ಸೆಪ್ಟೆಂಬರ್ 7 ಚೆಟ್ಟಳ್ಳಿ ಸುತ್ತಮುತ್ತ 2 ವ್ಯಾಪ್ತಿಲಿ ಕಳ್ಳಿನ ಅಂಗಡಿ ಬಾರ್ ಹೋಟೆಲ್ ಮತ್ತು ಕ್ಲಬ್ಗಳಲ್ಲಿ ಎಲ್ಲ ಥರದ ಕಳ್ಳು ಮಾರಾಟ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿಯೂ ಆಗಿರುವ ವೆಂಕಟರಾಜನವು ಆದೇಶ ಮಾಡಿಳು. ಇದೇ ಗುರುವಾರ 28/8/2025 ಮಡಿಕೇರಿ ಆಕಾಶವಾಣಿ ತನ್ನ 32 ವಾರ್ಷಿಕೋತ್ಸವ ಆಚರಿಸಿಕಿದ್ದು, ಇದರ ಬಗೆಯಲ್ಲಿ ಅಂದು ಹೊತ್ತಾರೆ 9:05 10:00 12:00 ಮಧ್ಯಾಹ್ನ 1:30 2:00 ಹಿಂಬತ್ತು 4:30 5:00 5:00 ರೇಡಿಯೋ ಕೇಳುಗರು ದೂರವಾಣಿ ಮುಖಾಂತರ ತಮ್ಮ ಅಭಿಪ್ರಾಯ ಅನಿಸಿಕೆ ಮತ್ತು ಶುಭಾಶಯಗಳನ್ನ ಹಂಚಿಕೊಂಬ ಅವಕಾಶ ಇದ್ದು, ದೂರವಾಣಿ ಸಂಖ್ಯೆ 08272228558 08272228119 ಕರೆ ಮಾಡಕ್ಕೆ, ಹಾಗೆ 9845963444 ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶ ಕಳ್ಸಕ್ಕೆ. ಆಟಿ ತಿಂಗಳ ಮಹತ್ವನ ತಿಳಿಸುವ ಉದ್ದೇಶದಿಂದ ಮಾಹೆ ವಿಶ್ವವಿದ್ಯಾಲಯದ ಕಡೆಯಿಂದ ನಡೆದ ಮಾಹೆದ ಆಟಿದ ತುಳುಪರ್ಬ ಚಿತ್ರಕಲಾ ಪೈಪೋಟಿಲಿ ಮಣಿಪಾಲ ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಎಕನಾಮಿಕ್ಸ್ನ ಸುರುಣ ವರ್ಷದ ಬಿಕಾಂ ವಿದ್ಯಾರ್ಥಿ ಕುಕ್ಕೇರ ಬೆಳಕು ಬೊಳ್ಳಮ್ಮ 2 ಇನಾಮ್ ಪಡ್ಕೊಂಡಿದ್ದು, ಬೆಳಕು ಬೊಳ್ಳಮ್ಮ ಮಡಿಕೇರಿ ತಾಲೂಕು ದೇವಸ್ತೂರು ಗ್ರಾಮದ ಕುಕ್ಕೇರ ಲಕ್ಷ್ಮಣ ಜಯ ದಂಪತಿಗಳ ಮಗಳು.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಇದೇ ತಿಂಗಳ 29ನೇ ಪ್ರತಿಭಾ ಪುರಸ್ಕಾರ ಪಿನ ಸಾಂಸ್ಕೃತಿಕ ಕಾರ್ಬಾರ್. ಕಳ್ಳು ಮಾರ್ವಾನ ನಿಷೇಧ ಮಾಡಿದ ಜಿಲ್ಲಾಧಿಕಾರಿರ ಆದೇಶ. ಸುದ್ದಿರ ವಿವರ. ನಾಳೆಂಜ ಕೊಡಗರ ಬೋರೆ ಬೋರೆ ಜಾಗತ್ತು ಗೌರಿ ಗಣೇಶ ನಮ್ಮೆ ನಡುಪಾಂಡ ಮಾರಿಪತ್ ಸಾರ್ವಜನಿಕ ಹಿತಾಸಕ್ತಿ ಪಿಂಜ ಕಾನೂನು ಸುವ್ಯವಸ್ಥೆನ ಕಾಪಾಡುವ ನಿಟ್ಟಿನಲ್ಲಿ ಅಬಕಾರಿ ಕಾಯ್ದೆರ ಪ್ರಕಾರ ನಾಳೆ ಪೊಲಾಕ 6 ಗಂಟೆಂಚ ನಡಪಾದ್ರೆ 12 ಗಂಟೆಗೆ ತನೆ ಅಹಕತ್ತೂರು ಸುತ್ತಮುತ್ತು 5 kilometers, ಬೆಟ್ಟಗೆರೆ ಸುತ್ತಮುತ್ತು 2 kilometers, 31ನೇ ಪೊಲಾಕ 6 ಗಂಟೆಂಚ ಬೈಟ್ 12 ಗಂಟೆಗೆ ತನೆ ನಾಪೋಕ್ಲು ಸುತ್ತಮುತ್ತು 15 kilometers, ಸೆಪ್ಟೆಂಬರ್ ದಂಡಾಂಗ ಪೊಲಾಕ 6 ಗಂಟೆಂಚ ಬೈಟ್ 12 ಗಂಟೆಗೆ ತನೆ ಮೂರ್ನಾಡು ಸುತ್ತಮುತ್ತು 8